ಅಗ್ನಿದೇವ ನೆಂಬ ಬೆಂಕಿಗೆ ಕಾದೈತೆ, ವರುಣ ದೇವ ನೆಂಬ ಮಳೆಯಲ್ಲವೇ ಸೈ ಚಿನ್ನಮ್ಮ ಲಾಲಿ ಚಿನ್ನಮ್ಮ. ವರುಣ ದೇವ ನೆಂಬ ಮಳೆಯನ್ನು ಕಾದೈತೆ, ಕೊಡತಾಳಿ ಕರಕಿಯ ಹುಲ್ಲಲ್ಲವೇ ಸೈ ಚಿನ್ನಮ್ಮ ಲಾಲಿ ಚಿನ್ನಮ್ಮ. ಕೊಡತಾಳಿ ಕರಕಿಯ ಹುಲ್ಲಿಗೆ ಕಾದೈತೆ ಮುಂಗಾರ ಗೋಡಿನ ಎಮ್ಮೆಲ್ಲವೇ ಸೈ ಚಿನ್ನಮ್ಮ ಲಾಲಿ ಚಿನ್ನಮ್ಮ. ಚಿನ್ನಮ್ಮ ಲಾಲಿ ಚಿಲಿಪಿಲಿ ಪಿಲ್ಲಕ್ಕಿ ಕಿಲಿಕಿಗೆ ನಮ್ಮ ಕೋಲು ಘನವಾದವೇ ಚಿನ್ನಮ್ಮ ಲಾಲಿ ಚಿನ್ನಮ್ಮ. ತುಂಬಿರುವ ಹಾಲಿಗೆ ಕಾದೈತೆ ಪಂಚೇಂದ್ರಿಯವೆಂಬ ಹೆಪ್ಪಲ್ಲವೇ ಸೈ ಚಿನ್ನಮ್ಮ ಲಾಲಿ ಚಿನ್ನಮ್ಮ. ಪಂಚೇಂದ್ರಿಯವೆಂಬ ಹೆಪ್ಪಿಗೆ ಕಾದೈತೆ ಬುದ್ಧಿ ಎಂಬುವ ಬೆಣ್ಣೆಲ್ಲವೇ ಸೈ ಚಿನ್ನಮ್ಮ ಲಾಲಿ ಚಿನ್ನಮ್ಮ. ಬುದ್ಧಿ ಎಂಬುವ ಬೆಣ್ಣೆಗೆ ಕಾದೈತೆ ಜ್ಞಾನ ಜ್ಯೋತಿ ಎಂಬ ತುಪ್ಪಲ್ಲವೇ ಸೈ ಚಿನ್ನಮ್ಮ ಲಾಲಿ ಚಿನ್ನಮ್ಮ. ಚಿನ್ನಮ್ಮ ಲಾಲಿ ಚಿಲಿಪಿಲಿ ಪಿಲ್ಲಕ್ಕಿ ಕಿಲಕಿಗೆ ನಮ್ಮ ಕೋಲು ಘನವಾದವೇ ಚಿನ್ನಮ್ಮ ಲಾಲಿ ಚಿನ್ನಮ್ಮ.